ಪ್ರಣಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಮತ್ತು ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:22 ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಂದಿನಿ ವೈಬಿ ಮಾಡುವ ನಮಸ್ಕಾರ. ಆಕಾಶವಾಣಿ ಭದ್ರಾವತಿ. ಕೃಷಿ ರಂಗ ಕಾರ್ಯಕ್ರಮ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹಾಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-120-4049 ಕರೆ ಮಾಡಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ, ಜೋಳ ಇಳುವರಿ ಹೆಚ್ಚಲು ವೈಜ್ಞಾನಿಕ ಬೇಸಾಯ ಕ್ರಮ. ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ನಾರಾಯಣ ಎಸ್ ಮಾವರ್ಕರ್ ಅವರೊಡನೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ನಾರಾಯಣ ಎಸ್ ಮಾವರ್ಕರ್ ಅವರೇ. ನಮಸ್ಕಾರ. ತಾವು ಶಿವಮೊಗ್ಗದ ಕೃಷಿ ಕಾಲೇಜಿನಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು. ಮಾವರ್ಕರ್ ಅವರೇ, ಇವಾಗ ಜೋಳ ಸಾಮಾನ್ಯವಾಗಿ ಬಯಲುಸೀಮೆ ಮತ್ತು ಅರೆಮಲೆನಾಡು ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ರು, ಈಗ ಸ್ವಲ್ಪ ಮಲೆನಾಡು ಪ್ರದೇಶಕ್ಕೂ ಸಹ ಅದು ವ್ಯಾಪಿಸಿಕೊಂಡ್ಬಿಟ್ಟಿದೆ. ಮುಖ್ಯವಾಗಿ ಜೋಳದ ಬೇಸಾಯದ ನಿರ್ವಹಣೆ, ಬಿತ್ತನೆ ಮತ್ತೆ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಎಲ್ಲ ನಮ್ಮ ರೈತರಿಗೆ ಒಂದಿಷ್ಟು ಮಾಹಿತಿ ಬೇಕಿದೆ. ರೈತ ಬಾಂಧವರಿಗೆ ನಮಸ್ಕಾರ. ಈಗಾಗಲೇ ಒಳ್ಳೆ ಸೀಸನ್ ಬಂದಿದೆ, ಅಂದ್ರೆ ಈಗಾಗಲೇ ಈ ಒಂದು ಮೆಕ್ಕೆಜೋಳ ಬಿತ್ತಕ್ಕೆ ಒಳ್ಳೆ ಸದಾವಕಾಶ. ಆದರೂ ಈ ಮೆಕ್ಕೆಜೋಳ ಒಂದು ರಾಕ್ಷಸ ಬೆಳೆ ಅಂತ ಕರೀತಾರೆ, ಭಕ್ಷಕ ಬೆಳೆ ಅಂತ ಕರೀತಾರೆ. ಯಾಕೆಂತಂದ್ರೆ ಇದನ್ನ ಬೆಳಿಬೇಕು ಅಂದ್ರೆ ಹೆಚ್ಚೆಚ್ಚು ಪೋಷಕಾಂಶಗಳನ್ನ ಕೊಟ್ಟು ಭೂಮಿಯ ಫಲವತ್ತತೆಯನ್ನು ಕಾಪಾಡಿ ಅದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನ ಕೊಟ್ಟು ಬೆಳೆಸಬೇಕಾಗಿರತಕ್ಕಂಥ ಇದೊಂದು ಬೆಳೆ. ಆದರೂ ರೈತಾಪಿ ಮಿತ್ರರೆಲ್ಲರೂ ಹೆಚ್ಚು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಕೊಡದೆ ಈ ಬೆಳೆಯನ್ನು ಬೆಳೀತಾ ಇದ್ದೀರಾ? ಇಲ್ಲಿ ನಾವು ಪೋಷಕಾಂಶಗಳ ಒಂದು ನಿರ್ವಹಣೆಯನ್ನು ಮಾಡೋದು ತುಂಬಾ ಅಂದ್ರೆ ತುಂಬಾ ಈ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸಲೇಬೇಕು ಅಂತಂದ್ರೆ ಮತ್ತು ಹೆಚ್ಚು ಇಳುವರಿಯನ್ನು ಪಡಿಬೇಕು ಅಂತಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳ ಒಂದು ನಿರ್ವಹಣೆಯನ್ನು ಮಾಡಲೇಬೇಕಾಗುತ್ತೆ. ಮೊಟ್ಟ ಮೊದಲನೇದಾಗಿ ತೆಗೆದುಕೊಳ್ಬೇಕು ಅಂದ್ರೆ ಈ ಮೆಕ್ಕೆಜೋಳ ಬೆಳೆಯುವಾಗ ಬೇಸಾಯ ಕ್ರಮಗಳನ್ನ ಪ್ರಮುಖವಾಗಿ ಬೀಜದ ಒಂದು ಆಯ್ಕೆ ಅಥವಾ ಎಷ್ಟು ಸಾಲಿನಿಂದ ಸಾಲಿಗೆ ಮತ್ತು ಸಸಿಯಿಂದ ಸಸಿಗೆ ಅಂತರವನ್ನು ಇಡಬೇಕು ಅನ್ನೋದು ಪ್ರಮುಖವಾಗಿರುತ್ತೆ. ಈಗಾಗಲೇ ಎಲ್ಲ ಬೀಜಗಳನ್ನ ಪರೀಕ್ಷಿತ ಪ್ರಮಾಣದಲ್ಲಿ ಬೀಜಗಳನ್ನ ತೆಗೆದುಕೊಂಡು ಬಂದಿರ್ತೀರಾ, ಪ್ರಮಾಣೀಕೃತ ಬೀಜಗಳನ್ನ ತೆಗೆದುಕೊಂಡು ಬಂದಿರ್ತೀರಾ. ಆದರೂ ಇವುಗಳನ್ನ ಮತ್ತೊಂದು ಬಾರಿ ನೀವು ಈ ಶಿಲೀಂಧ್ರ ನಾಶಕದಿಂದ ಬೀಜೋಪಚಾರ ಮಾಡೋದು ತುಂಬಾ ಮುಖ್ಯ. ಯಾಕಂದ್ರೆ ಈ ಮಣ್ಣಿನಲ್ಲಿರ್ತಕ್ಕಂಥ ಕೆಲವೊಂದು ರೋಗಾಣುಗಳು ಈ ಬೀಜಕ್ಕೆ ಹರಡಿ ಆಮೇಲೆ ಇಳುವರಿ ಮೇಲೆ ಪರಿಣಾಮವನ್ನು ಬೀಳ್ತಾ ಇರ್ತವೆ. ಹೀಗಾಗೋದ್ರಿಂದ ಈ ಬೀಜೋಪಚಾರ ನಿಮ್ಮಲ್ಲಿ ಯಾವ್ದಾದ್ರು ಒಂದು ಶಿಲೀಂಧ್ರ ನಾಶಕ ಇರಬಹುದು, ಬಾವಿಸ್ಟೀನ್ ಇರಬಹುದು, ಅಥವಾ ಯಾವ್ದಾದ್ರು ಒಂದು ಪ್ರತಿ ಕೆಜಿಗೆ ಒಂದ್ 2 ಗ್ರಾಮ್ನಷ್ಟು ಹಾಕಿ ಇದನ್ನ ನಾವು ಬಿತ್ತನೆ ಮಾಡಿದ್ರೆ ಮುಂದೆ ಉದ್ಭವಿಸ್ತಾ ಇರತಕ್ಕಂಥ ಕೆಲವೊಂದು ರೋಗಗಳನ್ನು ನಾವು ತಡೆಗಟ್ಕೋಬಹುದು. ಇದೊಂದು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಮೆಕ್ಕೆಜೋಳ ನಾವು ಶಿಫಾರಸು ಮಾಡಿರೋದು 2 ಅಡಿ ಸಾಲಿನಿಂದ ಸಾಲಿಗೆ ಮತ್ತು ಸಸಿಯಿಂದ ಸಸಿಗೆ 1 ಅಡಿ ಅಂತ ಹೇಳ್ತೀವಿ. ಆದ್ರೆ ರೈತ ಮಿತ್ರರೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ 1.5 ಅಡಿ ಸಾಲಿನಿಂದ ಸಾಲಿಗೆ ಕೊಡ್ತಾ ಇದ್ದೀರಾ ಮತ್ತು ಸಸಿಯಿಂದ ಸಸಿಗೆ ಅಂತರವೇ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಸೊ ಹೀಗಾಗೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಸಸಿಗಳ ಮಧ್ಯನೆ ಒಂದು ಇದು ಬೆಳೆಯುತ್ತೆ, ಅದರಲ್ಲಿ ಬೆಳವಣಿಗೆಗೆ ಪೈಪೋಟಿ ತುಂಬಾ ಅಂದ್ರೆ ತುಂಬಾ ಪೈಪೋಟಿ ಬರುತ್ತೆ. ಇದರಿಂದ ಒಂದು ಕಾಂಡದ ಒಂದು ಗಾತ್ರ ಸಹಿತ ಕಡಿಮೆ ಆಗೋದ್ರಿಂದ ತೆನೆಯ ಗಾತ್ರವು ಸಹಿತ ಕಡಿಮೆ ಆಗಿ ಇಳುವರಿ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಹೆಚ್ಚು ಸಾಂದ್ರತೆ ಇಡ್ಲಿಕ್ಕೆ ಹೋಗಬೇಡಿ. 1 ಸಾಲಿನಿಂದ ಸಾಲಿಗೆ ಬೇಕಾದ್ರೆ ತಾವು 1.5 ಅಡಿ ಇಡಬಹುದು. ಸಸಿಯಿಂದ ಸಸಿಗೆ 1 ಅಡಿ ಅಂತರದಲ್ಲಿ ಈ ಮೆಕ್ಕೆಜೋಳನ ಬೆಳೆಸಿದ್ರೆ ನಿಮಗೆ ದೊಡ್ಡ ಗಾತ್ರದ ತೆನೆಗಳು ಬರ್ತವೆ ಮತ್ತು ಇಳುವರಿಯು ಸಹಿತ ಚೆನ್ನಾಗಿ ಬರ್ತಾ ಇರುತ್ತೆ. ಈಗ ಪೋಷಕಾಂಶಗಳ ನಿರ್ವಹಣೆಗೆ ಬರೋಣ. ಪೋಷಕಾಂಶಗಳನ್ನ ನಿರ್ವಹಣೆ ಮಾಡೋಕ್ಕಿಂತ ಪೂರ್ವದಲ್ಲಿ ನಾವು ಮೆಕ್ಕೆಜೋಳವನ್ನು ಬೆಳೆಸ್ತೀನಿ ಅಂತಂದ್ರೆ ನಾವು ಶಿಫಾರಸು ಮಾಡಿರೋದು 1 ಎಕರೆಗೆ ಸುಮಾರು 4 ಟನ್ನಿನಷ್ಟು ಚೆನ್ನಾಗಿ ಕಳಿಸಿರ್ತಕ್ಕಂತ ಕೊಟ್ಟಿಗೆ ಗೊಬ್ಬರವನ್ನ ತಾವು 15 ದಿನ ಮುಂಚೆ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಮಣ್ಣಿಗೆ ಸೇರಿಸಿದ್ದೇ ಆದಲ್ಲಿ ಮಣ್ಣಿಗೆ ಒಂದು ಜೀವ ಬರುತ್ತೆ, ಮಣ್ಣಿಗೆ ಜೀವ ತುಂಬುತ್ತೆ, ಚೈತನ್ಯ ತುಂಬುತ್ತೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ನೀರು ಹಿಡಿದಿಟ್ಕೊಳ್ಳುವಂತ ಶಕ್ತಿ, ಪೋಷಕಾಂಶಗಳನ್ನ ಹಿಡಿದಿಟ್ಕೊಳ್ಳುವಂತ ಶಕ್ತಿ, ಸೊ ಇವೆಲ್ಲ ಬರೋದ್ರಿಂದ ಈ ಬೆಳವಣಿಗೆ ಮೇಲೆ ಒಳ್ಳೆ ಪರಿಣಾಮವನ್ನು ಬೀರುತ್ತೆ ಮತ್ತು ಮುಂದೆ ಉದ್ಭವಿಸ್ತಾ ಇರ್ತಕ್ಕಂಥ ಕೆಲವೊಂದು ರೋಗಗಳನ್ನ ಮತ್ತು ಕೀಟಗಳ ಬಾಧೆ ಸಹಿತ ಕಡಿಮೆಯಾಗಿ ಇಳುವರಿ ಚೆನ್ನಾಗಿ ಬರ್ತಾ ಇರುತ್ತೆ. ಒಂದು ನಾರಾಯಣ ಮಾವರ್ಕರವರೇ, ಈಗ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನ ಮಣ್ಣಿಗೆ ಸೇರಿಸ್ಬಿಟ್ಟು ಮಣ್ಣಿನಲ್ಲಿ ಜೀವ ತುಂಬೋದ್ರಿಂದ ಮಳೆ ಏನೋ ಚೆನ್ನಾಗಿ ಬಂತು, ನೀರು ಹಿಡಿದಿಟ್ಕೊಳ್ಳುವಂತ ಶಕ್ತಿ ಇತ್ತು, ಮಳೆ ಬರ್ತಾನೆ ಇದೆ ಅಂತಂದ್ರೆ ತೊಂದರೆ ಇಲ್ಲ. ಅಕಸ್ಮಾತ್ ಏನಾದ್ರು ಸ್ವಲ್ಪ ಮಳೆ ಕೊರತೆ ಆಗಿ ನೀರಿನ ಕೊರತೆ ಆದ್ರೆ ಮಣ್ಣಿನಲ್ಲಿ ಆ ನೀರು ಹಿಡಿದುಕೊಳ್ಳುವಂತ ಶಕ್ತಿ ಇರುತ್ತೆ, ಜೀವ ಕಳೆ ತುಂಬುತ್ತೆ ಒಂದಿಷ್ಟು ಆ ಜೋಳಕ್ಕೆ. ಹೌದು, ಬೇಗ ಹಾಳಾಗಲ್ಲ, ಬೆಳೆ ಹಾಳಾಗೋದಿಲ್ಲ. ಹೌದು, ಅದಕ್ಕಾಗಿ ಹೇಳ್ತೀವಿ ನಾವು, ಯಾಕಂದ್ರೆ ಎಲ್ಲಿ ಸಾವಯವ ಪದಾರ್ಥ ಹೆಚ್ಚು ಪ್ರಮಾಣದಲ್ಲಿ ಮಣ್ಣಿಗೆ ಸೇರಿಸ್ತೀವೋ ಅವಾಗ ಮಣ್ಣಿಗೆ 3 ಶಕ್ತಿಗಳಿವೆ. ಒಂದು ಭೌತಿಕ ಗುಣಧರ್ಮ, ಇನ್ನೊಂದು ಜೈವಿಕ ಗುಣಧರ್ಮ, ಇನ್ನೊಂದು ರಾಸಾಯನಿಕ ಗುಣಧರ್ಮ ಅಂತ ಹೇಳ್ತೀವಿ. ಈ ಭೌತಿಕ ಗುಣಧರ್ಮ ಅಂದ್ರೆ ನೀರು ಹಿಡಿದಿಟ್ಕೊಳ್ಳುವಂತ ಶಕ್ತಿ. ಎಲ್ಲಿ ನಾವು ಸಾವಯವ ಪದಾರ್ಥ ಅಂದ್ರೆ ಈ ಸಾವಯವ ಗೊಬ್ಬರಗಳು, ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಎರೆಹುಳು ಗೊಬ್ಬರ ಆಗಿರ್ಬೋದು, ಕಾಂಪೋಸ್ಟ್ ಗೊಬ್ಬರ ಆಗಿರ್ಬೋದು, ಎಲ್ಲಿ ನೀವು ಹೆಚ್ಚೆಚ್ಚು ಕೊಡ್ತೀರೋ ಅವಾಗ ಏನಾಗುತ್ತೆ, ಮಳೆ ಅಲ್ಪ ಪ್ರಮಾಣದಲ್ಲಿ ಬಿದ್ದರೂ ಸಹಿತ, ಯಾಕಂದ್ರೆ ಎಲ್ಲಾ ಮೆಕ್ಕೆಜೋಳ ಬೆಳೀತಾ ಇರತಕ್ಕಂಥ ಪ್ರದೇಶ ಎಲ್ಲ ಮಳೆ ಆಶ್ರಿತ ಪ್ರದೇಶನೇ ಆಗಿಬಿಟ್ಟಿದೆ. ಸೊ ಇಂಥ ಸಂದರ್ಭದಲ್ಲಿ ಮಳೆ ಕಡಿಮೆ ಆಯಿತು ಅಂತ ತಿಳ್ಕೊಳ್ಳಿ. ಅಂತ ಸಂದರ್ಭದಲ್ಲಿ ಬಿದ್ದಿರ್ತಕ್ಕಂಥ ಮಳೆ ಪೋಲಾಗಿ ಹೋಗ್ತಾ ಇರುತ್ತೆ, ಅದು ಮಣ್ಣಿಗೆ ಹಿಡಿದಿಟ್ಕೊಳ್ಳುವಂತ ಶಕ್ತಿ ತುಂಬಬೇಕು ಅಂದ್ರೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಈ ಸಾವಯವ ಗೊಬ್ಬರಗಳನ್ನ ಕೊಡಬೇಕಾಗುತ್ತೆ. ಸರಿ, ಸಾವಯವ ಗೊಬ್ಬರ ಕೊಡಬೇಕು. ಹಸುಗಳೇ ಸಾಕ್ತಾ ಇಲ್ಲ ನಮ್ಮ ರೈತರು, ಅದು ಬಹಳ ಕಷ್ಟದ ಕೆಲಸ ಅಂತ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಸುಲಭದ ಕೆಲಸ ಏನಂತಂದ್ರೆ ಬಿತ್ತನೆ ಮಾಡ್ಬಿಡೋದು, ಆಯಾ ಸಮಯಕ್ಕೆ ಅವರಿಗೆ ತಕ್ಕಂತೆ ಇಂತಿಷ್ಟು ದಿವಸಕ್ಕೆ ಯೂರಿಯಾ ಕೊಡಬೇಕು ಅಂತ ಅವರೇ ಅಕ್ಕಪಕ್ಕದ ರೈತರೆಲ್ಲ ಮಾತಾಡ್ಕೊತಾರೆ, ಯೂರಿಯಾ ಕೊಟ್ಬಿಡ್ತಾರೆ. ಆ ನಂತರ ಮತ್ತೆ ಎಡೆ ಕುಂಟೆ ಹೊಡೆಯೋದು ಅದೇನೆಲ್ಲ ನಿಮ್ದು ಪ್ರಾಕ್ಟೀಸ್ಗಳು ಇದೆಯಲ್ಲ ರೈತರದ್ದು, ಆ ನಂತರ ಪೋಷಕಾಂಶಗಳನ್ನು ಕೊಡ್ತಾರೆ. ಇದು ಯಾವ ರೀತಿ ಇಳುವರಿ ಮೇಲೆ ಹೊಡೆತ ಬೀಳುತ್ತೆ ಡಾಕ್ಟರ್ ನಾರಾಯಣ? ನೋಡಿ, ಯಾವತ್ತು ಮಣ್ಣಿಗೆ ಜೀವ ತುಂಬಲೇ ಹೋದ್ರೆ, ಮಣ್ಣಿಗೆ ಚೈತನ್ಯ ಕೊಡದೆ ಹೋದ್ರೆ ಇದು ಇಂದಿಲ್ಲ ನಾಳೆ ನಿಮಗೆ ಒಂದು ಪರಿಣಾಮವನ್ನ ಕೊಟ್ಟೆ ಕೊಡ್ತಾ ಇರುತ್ತೆ. ನೋಡಿ, ರೋಗಗಳ ಬಾಧೆ ಹೆಚ್ಚಾಗ್ತಾ ಇದೆ, ಕೀಟಗಳ ಬಾಧೆ ಅಂತೂ ಲೆಕ್ಕವಿಲ್ಲದೆ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸೈನಿಕ ಹುಳುವಿನ ಬಾಧೆ ಕಂಡು ಬರ್ತಾ ಇದೆ. ಮುಂಚೆ ಸೈನಿಕ ಹುಳುವಿನ ಬಾಧೆ ಮೆಕ್ಕೆಜೋಳದಲ್ಲಿ ಕಂಡೇ ಇರಲಿಲ್ಲ ನಾವು, ಆದ್ರೂ ಬರ್ತಾ ಇದೆ. ಆಮೇಲೆ ಕಾಂಡ ಕೊರಕದ ಹುಳ ಅಂತೂ ಹೇಳ್ತಿರ್ದು, ಆವಾಗ ಕಾಂಡ ಕೊರಕದ ಬಾಧೆ ಹೆಚ್ಚು ಕಮ್ಮಿ ಒಂದು ಮೆಕ್ಕೆಜೋಳ 1.5 ತಿಂಗಳು ಎತ್ತರ ಆದ್ಮೇಲೆ ಕಾಂಡ ಕೊರಕದ ಬಾಧೆ ಕಾಣ್ತಿತ್ತು. ಆದ್ರೆ ಈಗ 2 ಅಥವಾ 3 ಎಲೆ ಹಂತದಲ್ಲೇನೆ ಕಾಂಡ ಕೊರಕದ ಬಾಧೆ ಬರ್ತಾ ಇದೆ. ಇದಕ್ಕೆ ಯಾಕೆ ಅಂತಂದ್ರೆ, ಇದೆಲ್ಲ ಬರ್ತಾ ಇರಕ್ಕೆ ಕಾರಣ ಅಂತಂದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಸತ್ವ ತುಂಬಾ ಕಡಿಮೆ ಆಗ್ತಾ ಇದೆ. ಮಣ್ಣಿಗೆ ಭೌತಿಕ ಗುಣಧರ್ಮಗಳೇ ಇಲ್ಲ. ಮಣ್ಣಿನ ಕಣಗಳ ರಚನೆ ಆಗಿರ್ಬೋದು, ಗಾಳಿ ಆಡೋಕೆ ಪ್ರಮಾಣ ಆಗಿರ್ಬೋದು, ನೀರು ಹಿಡಿದಿಟ್ಟುಕೊಳ್ಳುವ ಪ್ರಮಾಣ ಆಗಿರ್ಬೋದು, ಇದೆಲ್ಲ ವೃದ್ಧಿ ಮಾಡಬೇಕು ಅಂದ್ರೆ ನಾವು ಸಾವಯವ ಗೊಬ್ಬರಗಳನ್ನ ಕೊಟ್ಟನೆ ಬೆಳೆಗಳನ್ನ ಬೆಳಿಬೇಕು. ಈ ಸಾವಯವ ಗೊಬ್ಬರ ನಾವು ಕೊಡ್ಲಿಕ್ಕೆ ಆಗಲಿ, ಕೊಟ್ಟಿಗೆ ಗೊಬ್ಬರ ಇಲ್ಲ, ದನ ಇಲ್ಲ, ಕೊಟ್ಟಿಗೆ ಇಲ್ಲ ಅಂತಂದ್ರೆ ಪರ್ಯಾಯ ವಸ್ತುಗಳು ಇದಾವೆ. ನೀವು ಬೇಕಾದ್ರೆ ಹಸಿರೆಲೆ ಗೊಬ್ಬರಗಳನ್ನು ಬೆಳೆಸಿ ಮಾಡಬಹುದು. ಹಸಿರೆಲೆ ಗೊಬ್ಬರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಎರೆಹುಳು ಗೊಬ್ಬರ ಬಂದ್ಬಿಟ್ಟಿದೆ. ನಿಮ್ಮಲ್ಲಿ ಸಿಗ್ತಾ ಇರತಕ್ಕಂಥ ಕಸಕಡ್ಡಿಗಳನ್ನ ನೀವು ಯಾವಾಗ ಈ ಬೇಸಿಗೆ ಕಾಲದಲ್ಲಿ ಒಂದು ನಿಮ್ಮ ಮನೆ ಪಕ್ಕ ಯಾವ್ದಾದ್ರು ಒಂದು ಚಿಕ್ಕ ಗುಂಡಿ ತೆಗೆದು ಅದನ್ನ ನಾವು ಏನಾದ್ರೂ ಚೆನ್ನಾಗಿ ಕಳೆಯುವಂತ ಮಾಡಿ ಅದಕ್ಕೆ ಎರೆಹುಳುಗಳನ್ನೇ ಬಿಟ್ಬಿಟ್ರೆ ಸಾಕು, ನಿಮಗೆ 1 ಎಕರೆಗೆ ಬೇಕಾಗಿರುವಷ್ಟು ಪ್ರಮಾಣದ ಒಂದು ಗೊಬ್ಬರವನ್ನ ನೀವು ಪಡಿಬಹುದು. ಈ ರೀತಿ ಪರ್ಯಾಯ ವಸ್ತುಗಳು ಇವೆ. ಸೊ ಆ ವಸ್ತುಗಳನ್ನ ನೀವು ಬಳಕೆ ಮಾಡಿಕೊಂಡು ಯಾವಾಗ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಾವಯವ ಗೊಬ್ಬರಗಳನ್ನ ಕೊಟ್ಟು ಸಾವಯವ ಪದಾರ್ಥದ ಅಂಶ ಭೂಮಿಯಲ್ಲಿ ಕೊಡ್ತಿರೋ ಆವಾಗ ನಿಮಗೆ ಬೆಳೆಯುವ ಬೆಳೆಯ ಖರ್ಚು ವೆಚ್ಚವನ್ನು ಸಹಿತ ನಾವು ಕಡಿಮೆ ಮಾಡಿ ಅಧಿಕ ಲಾಭವನ್ನು ಪಡಿಬಹುದು ಅಂತ. ಈಗ ಕಾಂಪೋಸ್ಟ್ ಗೊಬ್ಬರದ ಜೊತೆಗೆ ಮಾವರ್ಕರ್ ಅವರೇ, ಈಗ ಕೆಲವು ಕಡೆ ಬಿತ್ತನೆ ಆಗಿದೆ, ಇನ್ನು ಕೆಲವು ಕಡೆ ಬಿತ್ತನೆ ಆಗ್ಲಿಕ್ಕಿದೆ, ಬಿತ್ತನೆ ಆಗಿ ಸುಮಾರು ಆಗ್ಲೇ 20-30 ದಿವಸಗಳ ಬೆಳೆನೂ ಇದೆ ವಿಶೇಷವಾಗಿ. ಈಗ ಈ ಹಂತದಲ್ಲಿ ಯಾವ್ಯಾವ ರೀತಿ ಪೋಷಕಾಂಶಗಳನ್ನ ವಿಭಾಗ ಮಾಡಿ ಕೊಡಬೇಕಾಗತ್ತೆ ಬೆಳೆಗಳಿಗೆ? ನೋಡಿ, ಒಂದು ಮೆಕ್ಕೆಜೋಳವನ್ನು ನಾವು ಬೆಳಿಬೇಕು ಅಂತಂದ್ರೆ ನಾವು ಶಿಫಾರಸು ಮಾಡೋದು ಎಷ್ಟು ಅಂತಂದ್ರೆ ಸುಮಾರು 60 ಕೆಜಿಯಷ್ಟು ಸಾರಜನಕ, 30 ಕೆಜಿಯಷ್ಟು ರಂಜಕ ಮತ್ತು 15 ಕೆಜಿಯಷ್ಟು ಪೊಟ್ಯಾಷಿಯನ್ನ ನಾವು ಒಂದು ಎಕರೆ ಕೊಡಬೇಕಾಗಿರುತ್ತೆ. ಇದನ್ನ ಶಿಫಾರಸು ಮಾಡಿರ್ತಕ್ಕಂಥ ರಂಜಕ ಮತ್ತು ಪೊಟ್ಯಾಷಿಯನ್ನ ಬಿತ್ತನೆ ಮಾಡೋ ಕಾಲಕ್ಕೆ ಕೊಟ್ಟುಬಿಡಬೇಕು. ಆಮೇಲೆ 50% ಸಾರಜನಕ ಅಂದ್ರೆ 60 ಕೆಜಿಯಷ್ಟು ಸಾರಜನಕ ಒಂದು ಎಕರೆಗೆ ನಾವು ಶಿಫಾರಸು ಮಾಡಿದೀವಿ. ಇದು ಶಕ್ತಿಮಾನ್ ಮೆಕ್ಕೆಜೋಳಕ್ಕೆ, ಸೊ ಹೈಬ್ರಿಡ್ ಮೆಕ್ಕೆಜೋಳ ಅಂತ ಹೇಳ್ತೀವಿ. ಸೊ ಇಂತಹ ಶಕ್ತಿಮಾನ್ ಮೆಕ್ಕೆಜೋಳಕ್ಕೆ 60 ಕೆಜಿಯಷ್ಟು ಸಾರಜನಕವನ್ನ ಅದರಲ್ಲಿ ಅರ್ಧ ಭಾಗ ಅಂದ್ರೆ 30 ಕೆಜಿಯಷ್ಟು ಸಾರಜನಕ, 30 ಕೆಜಿಯಷ್ಟು ರಂಜಕ ಮತ್ತು ಈ 15 ಕೆಜಿಯಷ್ಟು ಪೊಟ್ಯಾಷ್ ಗೊಬ್ಬರವನ್ನ ನಾವು ಬಿತ್ತನೆ ಮಾಡೋ ಕಾಲಕ್ಕೆ ಕೊಡಬೇಕಾಗುತ್ತೆ. ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಯಾಕಂದ್ರೆ ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇಲ್ಲ ಅಂತ ಇದ್ರ, ಆಮೇಲೆ ಈಗ ಆಗ್ತಾ ಇರೋದ್ರಿಂದ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಸಹಿತ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಂಡು ಬರ್ತಾ ಇದೆ. ಅದಕ್ಕಾಗಿ ತಾವೇನ್ ಮಾಡಬೇಕು ಅಂದ್ರೆ ಬಿತ್ತನೆ ಕಾಲಕ್ಕೆ ಎಕರೆಗೆ 4 ಕೆಜಿಯಷ್ಟು ಈ ಸತುವಿನ ಸಲ್ಫೇಟ್ ಅನ್ನ ಬಿತ್ತನೆ ಮಾಡೋ ಕಾಲಕ್ಕೂ ಸಹಿತ ನಾವು ಕೊಡಬೇಕಾಗುತ್ತೆ. ಇನ್ನು ಉಳಿದಿರ್ತಕ್ಕಂತ 30 ಕೆಜಿ ಸಾರಜನಕ ಏನು ಇದೆಯೋ ಇದನ್ನ ಬಿತ್ತನೆಯಾದ 30ನೇ ದಿವಸಕ್ಕೆ ಒಂದು ಎಡೆ ಕುಂಟೆ ಕೊಡಬೇಕು. ಎಡೆ ಕುಂಟೆ ಕೊಡೋಕ್ಕಿಂತ ಮುಂಚೆನೆ ಈ ಸಾರಜನಕ ಯುಕ್ತ ಗೊಬ್ಬರ ಯೂರಿಯಾ ಆಗಿರ್ಬೋದು ಅಥವಾ ಇನ್ಯಾವುದೋ ಸಾರಜನಕ ಯುಕ್ತ ಗೊಬ್ಬರವನ್ನ ಎಕರೆಗೆ ಸುಮಾರು ಸಾರಜನಕ 30 ಕೆಜಿಯಷ್ಟು ಬರುವಂತೆ ಹಾಕಿದ ನಂತರ ಅದನ್ನ ಎಡೆ ಕುಂಟೆ ಹೊಡೆದು ಆ ಒಂದು ಗೊಬ್ಬರವನ್ನು ಮುಚ್ಚಿದ್ರೆ ಪೋಲಾಗೋದನ್ನ ನಾವು ತಡೆಗಟ್ಟಕೋಬಹುದು ಅಂತ. ಅಂದ್ರೆ ಇಲ್ಲಿ ಮುಖ್ಯವಾಗಿ ರಸಗೊಬ್ಬರ ಹಾಕಿದ ಮೇಲೆ ಮಣ್ಣನ್ನು ಏರಿಸಬೇಕು, ಮಣ್ಣನ್ನು ಏರಿಸಿ ಮಣ್ಣನ್ನು ಮುಚ್ಚೋದ್ರಿಂದ ರಸಗೊಬ್ಬರ ಆವಿಯಾಗಿ ಪೋಲಾಗದನ್ನ ತಡಿಬಹುದು ಒಂದು ಅಂಶ. ಇನ್ನೊಂದೇನಂದ್ರೆ ಈಗ ಮೊಳಕೆ ಒಡಿಲಿಲ್ಲ, ಸ್ವಲ್ಪ ಅದು ಯಾಕೋ ಮೇಲೆ ಹೇಳ್ತಾ ಇಲ್ಲ ಗಿಡ ಅಂತೇಳಿ ಅಂದಾಗ ಸ್ವಲ್ಪ ಜಾಸ್ತಿ ಯೂರಿಯಾನ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ರೈತರದೊಂದು ಮನೋಭಾವನೆ ಇದೆ, ಚೆನ್ನಾಗಿ ಎದ್ದು ಬಿಡುತ್ತೆ, ಹಸಿರ ಕಾಣುತ್ತೆ ಅಂತ. ಇದು ಬೆಳೆ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಆಗುತ್ತೆ? ಯಾವುದೇ ಕಾರಣಕ್ಕೂ ನಾವು ಗೊತ್ತಿದ್ದು ಗೊತ್ತಿಲ್ಲದೆ ಪೋಷಕಾಂಶಗಳ ನಿರ್ವಹಣೆಯನ್ನು ತುಂಬಾ ಚೆನ್ನಾಗಿ ತಿಳ್ಕೋಬೇಕು. ಯಾಕಂದ್ರೆ ನೀವು ಗೊತ್ತಿದ್ದು ಗೊತ್ತಿಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕ ಗೊಬ್ಬರವನ್ನು ಕೊಟ್ಬಿಟ್ರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಭೂಮಿಯಲ್ಲಿ ಇರ್ತಕ್ಕಂಥ ರಂಜಕ ಅದು ಬೆಳೆಗಳಿಗೆ ಸಿಗೋದಿಲ್ಲ. ಸಾರಜನಕ ಹೆಚ್ಚಾದ್ರೆ ರಂಜಕ ಸಿಗೋದಿಲ್ಲ, ರಂಜಕ ನೀವು ಅಪ್ಪಿತಪ್ಪಿ ಹೆಚ್ಚು ಕೊಟ್ಬಿಟ್ರೆ ಕೆಲವೊಂದು ಸತುವಿನ ಕೊರತೆ ಉದ್ಭವ ಆಗ್ತಾ ಇರುತ್ತೆ. ಹೀಗೆ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇರುತ್ತೆ, ಅವುಗಳ ಬಗ್ಗೆ ಅರ್ಥಕೊಂಡ್ಬಿಟ್ಟು ನಾವು ಏನಾದರೂ ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ಒಳ್ಳೆ ಇಳುವರಿಯನ್ನ ಪಡಿಬಹುದು. ಒಂದು ಪ್ರಶ್ನೆ ತುಂಬಾ ಚೆನ್ನಾಗಿ ಕೇಳಿದ್ರಿ, ಎಳೆ ಕುಂಟೆ ಹೊಡಿಲೇಬೇಕು, ಮಣ್ಣನ್ನ ಏರಿಸಲೇಬೇಕು. ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಎಲ್ಲ ರೈತ ಜನ ಈ ಕಳೆಗಳನ್ನ ಕಳೆನಾಶಕಗಳಿಂದ ಆತೋಟಿಗೆ ತಗೊಂಡ್ಬಂದ್ ಬಿಡೋದು, ಎಡೆ ಕುಂಟೆ ಹೊಡೆಯೋದೇ ಕಡಿಮೆ ಆಗ್ಬಿಟ್ಟಿದೆ. ಇಲ್ಲ ಸ್ವಾಮಿ ನಮ್ಮಲ್ಲಿ ಎತ್ತುಗಳು ಸಿಗೋದಿಲ್ಲ, ಎಡೆ ಕುಂಟೆ ಹೊಡೆಯೋದೇ ಕಡಿಮೆ ಅಂತ ಹೇಳ್ಬಿಡ್ತೀರಾ. ಆದ್ರೆ ನೋಡಿ, ಈ ಮೆಕ್ಕೆಜೋಳಕ್ಕೆ ಎಷ್ಟು ಬೇರುಗಳಿಗೆ ಗಾಳಿ ಆಡ್ಲಿಕ್ಕೆ ನಾವು ಆಸ್ಪದವನ್ನ ಕಲ್ಪಿಸ್ತೀವೋ ಅಷ್ಟು ಚೆನ್ನಾಗಿ ಮತ್ತು ಹುಲುಸಾಗಿ ಬೆಳೀತಾ ಇರುತ್ತೆ ಮತ್ತು ಆ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಚೆನ್ನಾಗಿ ಹೀರ್ಕೊಂಡು ತೆನೆಯ ಗಾತ್ರ ಮತ್ತು ಕಾಳಿನ ಗಾತ್ರ ಸಹಿತ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಗಾಳಿ ಆಡೋಕೆ ಪ್ರಮಾಣ ಕಡಿಮೆ ಆಯ್ತು ಅಂದ್ರೆ ಉಸಿರಾಟ ಕ್ರಿಯೆ ನಿಂತು ಹೋಗುತ್ತೆ. ಉಸಿರಾಟ ಕ್ರಿಯೆ ನಿಂತು ಹೋಯಿತು ಅಂತಂದ್ರೆ ಅವಾಗ ಪೋಷಕಾಂಶಗಳನ್ನು ಹೀರುವ ಶಕ್ತಿ ಮತ್ತು ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೇಲೂ ಸಹಿತ ಸ್ವಲ್ಪ ಪರಿಣಾಮ ಬೀರೋದ್ರಿಂದ ಇಳುವರಿ ಮೇಲೆ ದುಷ್ಪರಿಣಾಮವನ್ನ ನಾವು ಕಾಣಬಹುದು. ಈಗ ಎಡೆ ಕುಂಟೆ ಹೊಡೆದ್ರಿ ಅಂತ ತಿಳ್ಕೊಳ್ಳಿ, ಎಡೆ ಕುಂಟೆ ಹೊಡೆದ ನಂತರ ನಾವೇನ್ ಮಾಡ್ಬೇಕು ಅಂದ್ರೆ ಮಣ್ಣನ್ನ ಏರಿಸಬೇಕು. ನೋಡಿ, ಮಳೆಯಾಶ್ರಿತ ಬೆಳೆ ಅಂತ ತಾವೆಲ್ಲ ಬೆಳೀತಾ ಇದ್ದೀರಾ, ಮಣ್ಣನ್ನ ಯಾವಾಗ ಈ ಕಾಂಡದ ಹತ್ರ ಅಥವಾ ಒಂದು ಕೆಳಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತೀವೋ ಅವಾಗ ಏನಾಗುತ್ತೆ ಅಂದ್ರೆ ಅಲ್ಪ ಮಳೆ ನೀರಿನಲ್ಲಿಯೂ ಸಹಿತ ಬೆಳೆ ಚೆನ್ನಾಗಿ ಬರುತ್ತೆ. ಇದು ಒಂದಾದ್ರೆ ನೀರು ಸಂಗ್ರಹಣೆಗೆ ನೀವು ಅವಕಾಶ ಕಲ್ಪಿಸಿಕೊಟ್ಟಂಗೆ ಆಗುತ್ತೆ. ಯಾವಾಗ ಮಳೆ ನೀರು ಬೀಳುತ್ತೋ ಆ ಒಂದು ಸಾಲಿನಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಆಮೇಲೆ ಇಂಗುವಿಕೆ ಪ್ರಮಾಣ ಆಗೋದ್ರಿಂದ ಬೆಳೆಗಳಿಗೆ ಯಾವಾಗ ಬೇಕೋ ಅವಾಗ ನೀರು ಕಲ್ಪಿಸಿಕೊಡ್ಲಿಕ್ಕೆ ಹೆಚ್ಚಿನ ಒಂದು ಅವಕಾಶವನ್ನು ಕಲ್ಪಿಸಿದಂಗೆ ಆಗುತ್ತೆ. ಇದ್ರ ಜೊತೆಗೆ ಹೆಚ್ಚಿನ ಈ ಒಂದು ಪೋಷಕಾಂಶಗಳು, ಯಾಕಂದ್ರೆ ಮಣ್ಣನ್ನ ನೀವು ಕಾಂಡದ ಹತ್ರ ಇಟ್ಟಿದ್ರ ಅಲ್ಲಿರ್ತಕ್ಕಂತ ಪೋಷಕಾಂಶಗಳು ಚೆನ್ನಾಗಿ ಬೆಳೆಗಳಿಗೆ ಸಿಗೋದ್ರಿಂದ ನೀವು ಇಳುವರಿಯನ್ನ ಚೆನ್ನಾಗಿ ಕಾಣಬಹುದು. ಆಮೇಲೆ ಸಡಿಲು ಮಾಡಿರ್ತಕ್ಕಂತ ಮಣ್ಣನ್ನ ತಾವೇನ್ ಮಾಡಿರ್ತೀರಾ, ಈ ಕಾಂಡದ ಹತ್ರ ಇಟ್ಟಿರ್ತೀರಾ, ಅದು ಯಾವಾಗ ಮಣ್ಣನ್ನ ಏರು ಮಾಡಿರ್ತಿರೋ ಏರು ಮಣ್ಣನ್ನ ಹಾಕಿರ್ತಿರೋ ಆ ಮಣ್ಣು ಸಡಿಲು ಆಗಿರುತ್ತೆ, ಗಾಳಿ ಆಡೋಕೆ ಪ್ರಮಾಣ ಚೆನ್ನಾಗಿರುತ್ತೆ, ಅದರಲ್ಲಿ ಇರ್ತಕ್ಕಂತ ಎಲ್ಲ ಪೋಷಕಾಂಶಗಳು ಬೇರುಗಳು ನೇರವಾಗಿ ಹೀರ್ಕೊಂಡು ಬೆಳೆಯ ಇಳುವರಿ ಮೇಲೆ ಒಳ್ಳೆಯ ಪರಿಣಾಮವನ್ನ ಬೀರ್ತಾ ಇರ್ತವೆ. ಇಲ್ಲಿ ಪ್ರಮುಖವಾಗಿ ತಾವು ಹೇಳಿದ್ರೆ ಸಾರಜನಕ ರಂಜಕ ಮತ್ತೆ ಪೊಟ್ಯಾಷ್ ಇವು ಪ್ರಮುಖವಾದಂತಹ ಪೋಷಕಾಂಶಗಳು, ಅದ್ರ ಜೊತೆಗೆ ಲಘು ಪೋಷಕಾಂಶಗಳು ಬೇಕು ಅಂತೇಳಿ. ಈಗ ಸಾರಜನಕದ ಪ್ರಮಾಣ ತಾವು ಎಷ್ಟು ಕೊಡಬೇಕು ಅಂತ ಹೇಳಿದ್ರೆ, ಈಗಾಗಲೇ ಬೇವು ಲೇಪಿತ ಯೂರಿಯಾನು ಸಹ ನಮ್ಮ ಮಾರ್ಕೆಟ್ ನಲ್ಲಿ ಇರೋದ್ರಿಂದ ಬಹಳ ಅನುಕೂಲವಾಗಿದೆ. ಇನ್ನು ಈ ಪ್ರಮುಖವಾಗಿ ಕಾಳು ಕಟ್ಟಲಿಕ್ಕೆ ಬೇಕಾದಂತಹ ಎರಡು ಪೋಷಕಾಂಶಗಳು ಪೊಟ್ಯಾಶ್ ಮತ್ತೆ ಸತುವಿನ ಸಲ್ಫೇಟ್, ಅದರ ಪ್ರಮಾಣ ಮತ್ತೆ ಅದನ್ನ ಕೊಡುವಂತಹ ವಿಧಾನ. ಈಗ ಹೆಚ್ಚು ಮರಳು ಮಿಶ್ರಿತ ಭೂಮಿ ಆಗಿದ್ದಿದ್ರೆ ಪೊಟ್ಯಾಶ್ ಅನ್ನ ನಾವು ಎರಡು ಹಂತದಲ್ಲಿ ಕೊಟ್ಟರೆ ತಪ್ಪೇನಿಲ್ಲ. ಯಾಕಂದ್ರೆ ಈ ಪೊಟ್ಯಾಶ್ ಕಾಳು ಕಟ್ಟುವ ಹಂತದಲ್ಲಿ ತುಂಬಾ ಚೆನ್ನಾಗಿ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರುತ್ತೆ. ಬೆಳೆ ಒಂದು ಬೆಳವಣಿಗೆ ಹಂತದಿಂದ ಹಿಡ್ಕೊಂಡು ನಾವು ಕಟಾವು ಮಾಡುವ ಹಂತದವರೆಗೂ ಸಹಿತ ನಮಗೆ ಪೊಟ್ಯಾಶದ ಒಂದು ಅವಶ್ಯಕತೆ ಬೇಕಾಗಿರುತ್ತೆ. ಅದೇ ರೀತಿ ನಾವು ರಂಜಕ ತಗೊಂಡ್ಕೊಂಡ್ರೆ ರಂಜಕ ಮೊದಲಿನ ಒಂದು ಹಂತದಲ್ಲೇ ಬೇಕಾಗಿರುತ್ತೆ. ಸಾರಜನಕವು ಸಹಿತ ಹಾಗೆ ನಮ್ಮ ಇಳುವರಿ ಮಟ್ಟವನ್ನು ಕಾಪಾಡ್ಕೋಬೇಕು ಅಂತಂದ್ರೆ ಸಾರಜನಕ ಮತ್ತು ಪೊಟ್ಯಾಶ್ ಅನ್ನ ಮೊದಲಿನ ಹಂತದಲ್ಲೂ ಕೊನೆ ಹಂತದವರೆಗೂ ಆ ರೀತಿಯ ಪೋಷಕಾಂಶಗಳು ಲಭ್ಯತೆ ಅವುಗಳಿಗೆ ಸಿಗ್ತಾನೆ ಇರಬೇಕು. ಸೊ ಈ ಹಂತದಲ್ಲಿ ಪೊಟ್ಯಾಶ್ ಅನ್ನು ಸಹಿತ ನಾವು ಹಂತ ಹಂತವಾಗಿ ಕೊಡಬಹುದು. ಒಂದು ಬಿತ್ತನೆ ಮಾಡೋ ಕಾಲಕ್ಕೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಥವಾ ಸಲ್ಫೇಟ್ ಆಫ್ ಪೊಟ್ಯಾಶ್ ಸಿಗ್ತಾ ಇರುತ್ತೆ. ಅದನ್ನ ನಾವು ಏನ್ ಮಾಡಿದೀವಿ, ಈಗಾಗಲೇ ಎಕರೆಗೆ 15-20 ಕೆಜಿಯಷ್ಟು ಶಿಫಾರಸು ಮಾಡಿರ್ತೀವಿ. ಈಗಾಗಲೇ ಹೈಬ್ರಿಡ್ ಮೆಕ್ಕೆಜೋಳಕ್ಕೆ 15 ಕೆಜಿಯಷ್ಟು ಈ ಶಿಫಾರಸು ಮಾಡಿರ್ತಕ್ಕಂತ ಪೊಟ್ಯಾಶ್ ಅನ್ನ ನಾವು ಎರಡು ಕಂತಿನಲ್ಲಿ ಕೊಡಬಹುದು. ಬಿತ್ತನೆ ಮಾಡೋ ಕಾಲಕ್ಕೆ 1.5 ಕೆಜಿಯಷ್ಟು ಕೊಡಿ ಎಕರೆಗೆ. ಅಂದ್ರೆ ಈ ಮ್ಯೂರೇಟ್ ಆಫ್ ಪೊಟ್ಯಾಶ್ ಲೆಕ್ಕ ತಗೊಂಡ್ರೆ ಸರಿ ಸುಮಾರು ನಿಮಗೆ 1.5 ಪಟ್ಟಿನಷ್ಟು, ಅಂದ್ರೆ 1.5 ಕೆಜಿಯಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಶ್ ಅನ್ನ ನಾವು ಕೊಡಬೇಕಾಗುತ್ತೆ. 15 ಕೆಜಿಯಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಶ್ ಬಿತ್ತನೆ ಮಾಡೋ ಕಾಲಕ್ಕೆ ಕೊಡಿ ಒಂದು ಎಕರೆಗೆ. ಇನ್ನು ಉಳಿದಿರ್ತಕ್ಕಂತ 15 ಕೆಜಿಯಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಶ್ ಅನ್ನ ಬೆಳೆ ಒಂದು ತಿಂಗಳಿಗೆ ಬಂದಾಗ ಉಳಿದಿರ್ತಕ್ಕಂತ ಪೊಟ್ಯಾಶ್ ಅನ್ನ ಕೊಟ್ಟುಬಿಟ್ರೆ ಆವಾಗ ಈ ಬೆಳೆಗಳಿಗೆ ದೊರಕುವ ಪ್ರಮಾಣ ಹೆಚ್ಚಾಗುತ್ತೆ ಮತ್ತು ಕಾಳು ಜೊಳ್ಳಾಗೋದು ಮತ್ತು ತೆನೆ ತುಂಬದೇ ಇರೋದನ್ನ ನಾವು ತಡೆಗಟ್ಟಕೋಬಹುದು ಅಂತ. ಸರಿ ಮಾವರ್ಕರ್ ಅವರು, ಈಗ ಒಂದು ಹದ ಮಳೆ ಬಿದ್ದಾಗ ಅನುಕೂಲವಾದಂತಹ ವಾತಾವರಣ ಇದ್ದಾಗ ಇವೆಲ್ಲವೂ ಸರಿ ಹೋಗುತ್ತೆ. ಒಂದು ವೇಳೆ ಮಳೆ ಜಾಸ್ತಿ ಆದ್ರೆ, ತೇವಾಂಶ ಜಾಸ್ತಿ ಆದ್ರೆ ಏನು ಕ್ರಮಗಳನ್ನ ತಗೊಳ್ಬೇಕಾಗತ್ತೆ ರೈತರು? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಮಳೆ ನಮ್ಮ ಕೈಯಲ್ಲಿಲ್ಲ, ಈ ವಾತಾವರಣವು ಸಹಿತ ಇತ್ತೀಚಿನ ದಿನಗಳಲ್ಲಿ ವಾತಾವರಣ ವೈಪರೀತ್ಯದಿಂದಾಗಿ ಒಳ್ಳೆ ಬೆಳೆ ಬೆಳೆಯೋದು ಕಷ್ಟವಾಗಿಬಿಟ್ಟಿದೆ. ಸೊ ಇಂಥ ಸಂದರ್ಭದಲ್ಲಿ ತಾವೇನ್ ಮಾಡಬೇಕು ಅಂದ್ರೆ, ಮಳೆ ಹೆಚ್ಚಾದಾಗ ಯಾವುದೇ ಕಾರಣಕ್ಕೂ ಈ ಮಳೆ ನೀರು ನಿಲ್ಲದ ಹಾಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಆಮೇಲೆ ದಿನಾ ಮಳೆ ಆಗ್ತಾ ಇದ್ರೆ, ತಂಪು ವಾತಾವರಣ ಸೃಷ್ಟಿಯಾದ್ರೆ ಅದಕ್ಕೆ ರಂಜಕದ ಒಂದು ಅವಶ್ಯಕತೆ ಬೇಕಾಗಿರುತ್ತೆ. ಉದಾಹರಣೆಗೆ DAP ಇರುತ್ತೆ ನಿಮ್ ಹತ್ರ, ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನೋ ಒಂದು ರಂಜಕದ ಗೊಬ್ಬರ ಇರುತ್ತೆ. ಸ್ವಲ್ಪ ಯಾವಾಗ ತೇವ ಮತ್ತು ಶೀತ ಅನಿಸುತ್ತೋ ಅಂತ ಸಂದರ್ಭದಲ್ಲಿ ಒಂದು ಎಕರೆಗೆ ಸುಮಾರು 10-15 ಕೆಜಿಯಷ್ಟು ಈ DAP ಗೊಬ್ಬರ ಇರಬಹುದು, ಇಲ್ಲಾಂದ್ರೆ ಸುಮಾರು 25 ಕೆಜಿಯಷ್ಟು ಈ ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನೋ ಈ ರಂಜಕದ ಗೊಬ್ಬರವನ್ನ ತಾವು ಏನಾದರೂ ಭೂಮಿಗೆ ಕೊಟ್ಟಿದ್ದಲ್ಲಿ ಈ ಬೇರುಗಳ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ ಮತ್ತು ಅಲ್ಲಿ ತಂಪು ವಾತಾವರಣ ಇರೋದ್ರಿಂದ ಆ ರಂಜಕದ ಪ್ರಮಾಣ, ದೊರಕುವಿಕೆ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ತಾವೇನಾದರೂ ಈ ರಂಜಕಯುಕ್ತ ಗೊಬ್ಬರಗಳನ್ನ ತಂಪು ವಾತಾವರಣ ಸೃಷ್ಟಿಯಾದ ಸಂದರ್ಭದಲ್ಲಿ ಹಾಕಿದ್ರೆ ಬೆಳೆಯ ಇಳುವರಿಯನ್ನ ಚೆನ್ನಾಗಿ ಕಾಣಬಹುದು ಅಂತ. ಒಳ್ಳೇದು ಮಾವರ್ಕರ್ ಅವರು, ಈಗ ಏನೇನ್ ಮಾಡಬೇಕು ಅಂತೆಲ್ಲ ತಾವು ರೈತರಿಗೆ ಹೇಳಿದ್ರಿ. ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡಬೇಕು ಮತ್ತೆ ಹೆಡೆಕುಂಟೆ ಯಾಕೆ ಕುಡಿಬೇಕು ಅನ್ನೋದೆಲ್ಲ, ಈಗ ಏನ್ ಮಾಡಬಾರದು ಅನ್ನೋದನ್ನ ಹೇಳಿ. ಕೆಲವು ತಪ್ಪು ಕೃಷಿ ಪದ್ಧತಿಗಳನ್ನ ನಮ್ಮ ರೈತರು ಅಳವಡಿಸಿಕೊಂಡ್ಬಿಟ್ಟಿರ್ತಾರೆ. ಪೋಷಕಾಂಶಗಳ ನಿರ್ವಹಣೆನಲ್ಲಾಯ್ತು, ಈಗ ತಾವು ಹೇಳಿದ್ರೆ ಕೆಲವೊಂದು ಕಳೆನಾಶಕಗಳನ್ನ ಬಳಸೋದ್ರಿಂದ ಏನೇನ್ ಪರಿಣಾಮಗಳಾಗುತ್ತೆ, ಮತ್ತೆ ಈ ಕೀಟಗಳನ್ನ ನಾವು ಸ್ವಲ್ಪ ಮಟ್ಟಿಗೆ ಹಿಡಿದಿಟ್ಕೊಳ್ಳೋದಕ್ಕೆ ಅಥವಾ ಅದನ್ನು ಕೀಟಗಳ ಹಾವಳಿಯನ್ನ ನಾವು ತಡೆಗಟ್ಟಲಿಕ್ಕೆ ಬಲೆ ಬೆಳೆಗಳನ್ನೇನಾದ್ರೂ ನಾವು ಹಾಕೊಂಡು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆಯಾ? ಇದು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತಂದ್ರೆ, ಮೊಟ್ಟ ಮೊದಲದಾಗಿ ನಾನು ನಿಮ್ಗೆ ಈಗಾಗಲೇ ಹೇಳಿದೆ, ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ಪಡಿಬೇಕು ಅಂತಂದ್ರೆ ತಾವು ಮೊಟ್ಟ ಮೊದಲಿಗೆ ಅನುಸರಿಸಬೇಕಾದ ಕ್ರಮ ಅಂತಂದ್ರೆ, ಹೆಚ್ಚೆಚ್ಚು ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳನ್ನು ಕೊಟ್ಟು ಬೆಳೆಗಳನ್ನು ಬೆಳಿಲಿಕ್ಕೆ ಪ್ರಯತ್ನ ಮಾಡಿ. ಇದು ನಮ್ಮಿಂದ ಸಾಧ್ಯ ಇಲ್ಲ ಅಂತಂದ್ರೆ, ಎಡೆಕುಂಟೆ ಹೊಡೆದು ಎಲ್ಲಿ ಹೆಚ್ಚು ಪಳಿಯುಳಿಕೆಗಳಿದವೋ ಅವುಗಳನ್ನ ಮಣ್ಣಿನಲ್ಲಿ ಸೇರಿಸಲಿಕ್ಕೆ ಪ್ರಯತ್ನ ಮಾಡಿ, ಸುಟ್ಟು ಹಾಕೋದು. ಈಗ ಒಬ್ಬೊಬ್ರು ಏನ್ ಮಾಡ್ತಾ ಇದ್ರೆ ಅಂದ್ರೆ, ರೈತರು ಬೆಳೆ ಕಟಾವು ಆದ ನಂತರ ಅದಕ್ಕೆ ಬೆಂಕಿ ಇಟ್ಬಿಡೋದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಅಲ್ಲಿ ಸೂಕ್ಷ್ಮಾಣು ಜೀವಿಗಳ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಆ ಒಂದು ಸೊಪ್ಪು ಸೆದೆ ಎಲೆ ದರಗು ಅವುಗಳನ್ನೆಲ್ಲ ಸುಡೋದ್ರಿಂದ ನಿಮ್ಗೇನು ಲಾಭ ಹೇಳಿ? ಅದನ್ನೇ ತಾವು ಏನಾದ್ರೂ ಗಮನ ಹರಿಸಿಕೊಂಡು ಬಿಟ್ಟು ಒಂದು ಒಳ್ಳೆ ಮಳೆ ಆದಾಗ, ಅಂದ್ರೆ ಮಾಗಿ ಉಳುಮೆ ಅಂತ ಕರಿತೀವಿ, ಅಂತ ಸಂದರ್ಭದಲ್ಲಿ ಸೊಪ್ಪು ಸೆದೆ ಎಲೆ ದರಗು ಇಂಥವನ್ನ ತಾವೇನಾದ್ರೂ ಮಣ್ಣಲ್ಲಿ ಮುಚ್ಚಿ ಹಾಕಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ, ಈ ಸಾವಯವ ಪದಾರ್ಥದ ಅಂಶ ಹೆಚ್ಚಾಗ್ತಾ ಇರುತ್ತೆ. ಇನ್ನೊಂದು ಒಳ್ಳೆ ಒಂದು ಪ್ರಶ್ನೆ ಕೇಳಿದ್ರೆ, ತಾವು ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಇಳುವರಿ ಪಡಿಬೇಕು ಅಂತಂದ್ರೆ, ಮಾಗಿ ಉಳುಮೆಗೆ ಪ್ರಯತ್ನ ಮಾಡ್ತಾ ಇರ್ರಿ. ಭೂಮಿಯನ್ನ ತಾವೇನ್ ಮಾಡಬೇಕು ಅಂತಂದ್ರೆ, ಈ ಬೇಸಿಗೆಯಲ್ಲಿ ಒಂದು ಒಳ್ಳೆ ಮಳೆ ಆದಾಗ ಆಳಕ್ಕೆ ಈ ಉಳುಮೆಯನ್ನ ಮಾಡಿ ಕೆಳಪದರಿನ ಮಣ್ಣು ಮೇಲೆ ಬರುವ ರೀತಿ, ಮೇಲ್ಪದರ ಮಣ್ಣು ಕೆಳಗಡೆ ಹೋಗೋ ರೀತಿಯಲ್ಲಿ ತಾವು ಏನಾದ್ರೂ ಒಂದು ರೆಂಟೆ ಅಥವಾ ಮರದ ನೇಗಿಲು ಅಥವಾ ಭಾರವಾಗಿರ್ತಕ್ಕಂಥ ನೇಗಿಲಿನಿಂದ ಅದನ್ನ ಹೊಡೆದ್ರೆ ಅವಾಗ ಏನಾಗುತ್ತೆ, ಕೆಳಪದರಲ್ಲಿ ಇರ್ತಕ್ಕಂಥ ಕೆಲವೊಂದು ಕಳೆಗಳ ಬೀಜಗಳು ಮತ್ತು ಕೀಟಗಳ ಮೊಟ್ಟೆ ಚಿಟ್ಟೆ, ಕೋಶ ಇವೆಲ್ಲ ಏನಾಗ್ತಾ ಅಂದ್ರೆ ಬಿಸಿಲಿಗೆ ಒಡ್ಡೋದ್ರಿಂದ ಅವುಗಳ ಪ್ರಮಾಣ ಮುಂದೆ ಕಡಿಮೆ ಆಗ್ತಾ ಇರುತ್ತೆ. ಸೊ ಈ ರೀತಿ ಖರ್ಚು ಇನ್ನು ಮುಂದೆ ಉದ್ಭವ ಆಗ್ತಾ ಇರತಕ್ಕಂತ ಕಳೆಗಳ ಬಾಧೆ ಮತ್ತು ಈ ಕೀಟಗಳ ಬಾಧೆಯನ್ನ ಹತೋಟಿಗೆ ತೆಗೆದುಕೊಂಡು ಬರಬಹುದು. ದೊಡ್ಡ ಪ್ರಮಾಣದಲ್ಲಿ ಮೋಹಕ ಬಲೆಗಳನ್ನು ಸಹಿತ ತಾವು ಅಲ್ಲಿ ಇಲ್ಲಿ ಒಂದು ಇಡೋದ್ರಿಂದ ಮುಂದಿನ ಹಂತದಲ್ಲಿ ಈ ಬೆಳೆಗಳು ಬಂದಾಗ ಮೋಹಕ ಬಲೆಗಳನ್ನ ಮಾಡ್ಲಿಕ್ಕೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿ, ಅವಾಗ ಕೆಲವೊಂದು ಚಿಟ್ಟೆಗಳು ಆ ಮೋಹಕ ಬಲೆಯಲ್ಲಿ ಬೀಳೋದ್ರಿಂದ ಮುಂದೆ ಉದ್ಭವ ಆಗ್ತಾ ಇರತಕ್ಕಂತ ಈ ಒಟ್ಟು ಕೀಟಗಳ ಸಂಖ್ಯೆಯನ್ನ ಹತೋಟಿಗೆ ತೆಗೆದುಕೊಂಡು ಬರಬಹುದು. ಇದಲ್ಲದೇನೆ ಎಡೆಕುಂಟೆ ತಾವು ತಪ್ಪದೆ ಹೊಡಿಲೇಬೇಕು. ಕಳೆನಾಶಕ ಬಳಕೆ ಮಾಡ್ಕೊಳ್ತೀರಾ ಆದ್ರೆ ಎಡೆಕುಂಟೆ ಹೊಡೆಯೋದಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಬೇರುಗಳ ಬೆಳವಣಿಗೆ ಕುಂಠಿತ ಆಗೋದ್ರಿಂದ ಹೀರಿಕೊಳ್ಳುವಂತ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ. ಸೊ ಇದನ್ನ ತಾವು ಚಾಚು ತಪ್ಪದೆ ಪಾಲಿಸಿದ್ರೆ ಒಳ್ಳೆಯ ಒಂದು ಇಳುವರಿಯನ್ನು ಪಡಿಬಹುದು. ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸೂಕ್ಷ್ಮ ಜೀವಿ ಹೊಂದಿರತಕ್ಕಂತ ಗೊಬ್ಬರಗಳು ಬಂದಿದ್ದಾವೆ, ಬಯೋ ಫರ್ಟಿಲೈಸರ್ಸ್ ಅಂತ ಕರಿತೀವಿ. ಈಗ ನೋಡಿ ಮೆಕ್ಕೆಜೋಳಕ್ಕೆ ಕೇವಲ ನೀವು 40 ರೂಪಾಯಿಯಷ್ಟು ಖರ್ಚು ಮಾಡಿದ್ರೆ ಸಾಕು ಬಿತ್ತನೆ ಮಾಡೋ ಕಾಲಕ್ಕೆ. ರಂಜಕ ಕರಗಿಸುವ ಗೊಬ್ಬರ, ರಂಜಕ ಕರಗಿಸುವ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಹೊಂದಿರತಕ್ಕಂತ ಒಂದು ಗೊಬ್ಬರ ಇದೆ, ಅದಕ್ಕೆ PSB ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಸೊ ಅಂದ್ರೆ ರಂಜಕ ಕರಗಿಸುವ ಜೀವಾಣು ಗೊಬ್ಬರ ಅಂತ ಸಿಗುತ್ತೆ. ಅದು ಕೇವಲ 40 ರೂಪಾಯಿ ಕೊಟ್ಬಿಟ್ರೆ ನಿಮಗೆ 1 kg ಅಷ್ಟು ಗೊಬ್ಬರ ಕೊಡ್ತಾ ಇರ್ತಾರೆ. ಸೊ ಅದನ್ನ ತಾವು ಏನ್ ಮಾಡ್ಬೇಕು ಅಂದ್ರೆ ಒಂದು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಅಥವಾ ಎರೆಹುಳು ಗೊಬ್ಬರ ಜೊತೆಗೆ ಚೆನ್ನಾಗಿ ಬೆರೆಸಿ ಒಂದು 50-60 kg ಅಷ್ಟು ಚೆನ್ನಾಗಿ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಸಾಲಲ್ಲಿ ನೀವು ಬಿತ್ತನೆ ಮಾಡೋ ಕಾಲಕ್ಕೆ ಅದನ್ನ ಹಾಕಿದ್ರೆ ಸಾಕು, ನಿಮ್ಗೆ ಒಳ್ಳೆಯ ಪರಿಣಾಮವಾಗಿ ಈ ರಂಜಕ ಈ ಬೆಳೆಗಳಿಗೆ ಸಿಗೋ ರೀತಿ ಸಹಕಾರಿಯಾಗುತ್ತೆ. ಅದೇ ರೀತಿ ಅಜಿಟೋಬ್ಯಾಕ್ಟರ್ ಅಂತ ಸಿಗುತ್ತೆ, ಈ ಸಾರಜನಕ ಸ್ಥಿರಕರಿಸುವ ಒಂದು ಸೂಕ್ಷ್ಮಾಣು ಜೀವಿ ಇರುತ್ತೆ. ಆ ಸೂಕ್ಷ್ಮಾಣು ಜೀವಿಗಳು ಈ ವಾತಾವರಣದಲ್ಲಿ ಇರತಕ್ಕಂತ ಸಾರಜನಕವನ್ನು ಹೀರ್ಕೊಂಡು ಒಂದು ಮಣ್ಣಿನ ಫಲವತ್ತತೆಗೆ ಸಹಕಾರಿಯಾಗ್ತಾ ಇರ್ತವೆ. ಇಂಥ ಅಲ್ಪ ಖರ್ಚಿನ ಬೇಸಾಯ ಕ್ರಮಗಳನ್ನು ತಾವು ಅಳವಡಿಸಿಕೊಂಡು ಹೆಚ್ಚು ಈ ಬೆಳೆಗೆ ತಂಪಾಗದ ಹಾಗೆ ನೋಡಿಕೊಂಡು ಹೆಚ್ಚು ಮಳೆ ಆದಾಗ ಆಗಿಂದಾಗಲೇ ನೀರನ್ನ ಬಗೆದು ಹಾಕಿ ಆಮೇಲೆ ಏರು ಮಡಿಗಳನ್ನ ಹಾಕೋದ್ರಿಂದ ಈ ನೋಡಿ ಹೆಚ್ಚು ಮಳೆ ಆದಾಗ ಏರು ಮಡಿ ಇತ್ತು ಅಂತಂದ್ರೆ ನಿಮಗೆ ಅದು ಸಹಕಾರಿಯಾಗ್ತಾ ಇರುತ್ತೆ. ನೀರು ಸಾಲಿನಲ್ಲಿ ಹೋಗಿ ಅದು ಬೇರೆ ಕಡೆಗೆ ಹೋಗ್ತಾ ಇರುತ್ತೆ. ಅವಾಗ ನೋಡಿ ಮೆಕ್ಕೆಜೋಳಕ್ಕೆ ಏನಾದ್ರೂ ನೀವು 24 ಗಂಟೆ ನೀರನ್ನ ನಿಲ್ಲಿಸ್ಬಿಟ್ಬಿಟ್ರೆ ಆ ಮೆಕ್ಕೆಜೋಳ ಎಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಈ ಎಡೆಕುಂಟೆಯನ್ನು ಹೊಡೆಯೋದ್ರಿಂದ ನಿಮಗೆ ಭೂಮಿಯಲ್ಲಿ ಮತ್ತು ಏರು ಮಡಿಗಳನ್ನು ಹಾಕೋದ್ರಿಂದ ಮಳೆ ಹೆಚ್ಚಾದ್ರೂ ಸಹಿತ ಹೆಚ್ಚಾಗಿರ್ತಕ್ಕಂತ ನೀರು ಈ ಸಾಲಿನಲ್ಲಿ ಹೋಗೋದ್ರಿಂದ ಬೆಳೆಗಳಿಗೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡೋದಿಲ್ಲ. ಒಂದು ವೇಳೆ ಮಳೆ ಕಡಿಮೆ ಆದ್ರೆ ಈ ಏರು ಮಡಿಯಲ್ಲಿ ಇರತಕ್ಕಂತ ಮಣ್ಣು ತಮಗೆ ನೀರು ಹಿಡಿದಿಟ್ಟುಕೊಳ್ಳುವಂತ ಶಕ್ತಿಯನ್ನು ಉದ್ಭವ ಮಾಡಿರುತ್ತೆ. ಇದರಿಂದ ಯಾವತ್ತೂ ಬೆಳೆ ಯಾವುದೇ ಕಾರಣಕ್ಕೂ ನೀರಿನ ಒಂದು ಕೊರತೆಯನ್ನ ಅನುಭವಿಸೋದಿಲ್ಲ ಅಂತ. ಸೊ ಹೀಗಾಗಿ ಎಡೆಕುಂಟೆ ಹೊಡೆಯೋದನ್ನ ಮಿಸ್ ಮಾಡಬೇಡಿ. ಆಮೇಲೆ ಏರು ಮಡಿಯನ್ನ ಹಾಕೋದನ್ನ ತಾವು ತಪ್ಪದೆ ಇದನ್ನ ಪಾಲಿಸಬೇಕಾಗುತ್ತೆ. ಸಾಲಿನಿಂದ ಸಾಲಿಗೆ ಅಂತರ ಅಂದ್ರೆ 1.5 ಅಡಿ ಸಾಲಿನಿಂದ ಸಾಲಿಗೆ ಇಟ್ಕೊಳ್ಳಿ. ಆಮೇಲೆ ಸಸಿಯಿಂದ ಸಸಿಗೆ ನಾವೇನ್ ಹೇಳ್ತೀವಿ ಅಂತರ 1 ಅಡಿಗೆ ಇಟ್ಟರೆ ನಿಮಗೆ ಹುಲಸಾಗಿ ಬೆಳೆದಿರತಕ್ಕಂತ ಮೆಕ್ಕೆಜೋಳವನ್ನ ತಾವು ಕಾಣಬಹುದು ಅಂತ. ಒಳ್ಳೇದು ಡಾಕ್ಟರ್ ನಾರಾಯಣ ಸ್ಮಾವರ್ಕರ್ ಅವರ ಇಷ್ಟೆಲ್ಲ ಬೇಸಾಯ ಕ್ರಮಗಳನ್ನ ಅಳವಡಿಸಿದ್ರೆ ರೈತರು ಉತ್ತಮ ಇಳುವರಿಯನ್ನ ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ, ಇವುಗಳನ್ನೆಲ್ಲ ಅನುಸರಿಸ್ತಾರೆ ಅನ್ನುವಂತಹ ಆಶಯದೊಂದಿಗೆ ಮಾಹಿತಿ ನೀಡಿಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಮಾವರ್ಕರ್ ಅವರ. ಈಗ ರೈತರಿಗೆ ಏನಾರೋ ಈ ವಿಚಾರದಲ್ಲಿ ಸ್ವಲ್ಪ ಅನುಮಾನ ಇತ್ತು, ಪ್ರಶ್ನೆಗಳಿತ್ತು, ಏನಾರ ಕೇಳಬೇಕು ಅನ್ನೋದಾದ್ರೆ ತಮ್ಮ ಮೊಬೈಲ್ ನಂಬರ್ ಅನ್ನು ಒಂಚೂರು ಹೇಳ್ಬಿಡ್ತೀರಾ? ತಮಗೆ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಬೆಳೆಗಳ ಬಗ್ಗೆ ಏನಾದರೂ ವಿವರ ಬೇಕಾದಲ್ಲಿ ನನ್ನ ಮೊಬೈಲ್ ಸಂಖ್ಯೆ 9 4 4 9 2 8 4 9 4 1. ಇನ್ನೊಮ್ಮೆ ಹೇಳ್ತೀನಿ, 9 4 4 9 2 8 4 9 4 1. ಈ ಸಂಖ್ಯೆಗೆ ತಾವು ಬೇಕಾದ್ರೆ ನಮ್ಮನ್ನು ಸಂಪರ್ಕಿಸಬಹುದು, ವಿವರಗಳನ್ನು ತಿಳಿದುಕೊಳ್ಳಬಹುದು. ನಮಸ್ಕಾರ. ಇದುವರೆಗೆ ಜೋಳ ಇಳುವರಿ ಹೆಚ್ಚಲು ವೈಜ್ಞಾನಿಕ ಬೇಸಾಯ ಕ್ರಮ ಈ ಕುರಿತು ಶಿವಮೊಗ್ಗದ ಡಾ ನಾರಾಯಣ ಎಸ್ ಮಾವರ್ಕರ್ ಅವರೊಡನೆ ಸಂದರ್ಶನವನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳೋಣ ಪರಿಸರ ಗೀತೆ. ಮೊದಲು ನಮಿಸುವೆ ಗಣಪ ನಿನಗೆ, ವಿದ್ಯೆ ನೀಡುವ ತಾಯಿ ಸರಸ್ವತಿಗೆ.

ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಲ್ಲಿ ತುಂಬಿದೆ, ಇದನ್ನ ಹಾಗೆ ಮಾಡಿರ್ವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಆಕಾಶವಾಣಿ ಭದ್ರಾವತಿ ಕೇಳುಗರೆ, ಈಗ ಒಂದು ಚಿತ್ರಗೀತೆಯನ್ನ ಕೇಳೋಣ. ಕಣ್ಣು ತೆರೆದು ನೋಡು ಚಿತ್ರದ ಹಾಡು. ಸಾಹಿತ್ಯವನ್ನು ಬರೆದಿದ್ದಾರೆ ಪುರಂದರದಾಸರು, ಸಂಗೀತ ಜಿಕೆ ವೆಂಕಟೇಶ್, ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ಕಲ್ಲು ಸಕ್ಕದೆ ಕೊಳ್ಳಿದು ನೀವೆಲ್ಲದು, ಕಲ್ಲು ಸಕ್ಕದೆ ಕೊಳ್ಳಿದು ನೀವೆಲ್ಲದು, ಕಲ್ಲು ಸಕ್ಕದೆ ಕೊಳ್ಳಿದು ಕಲ್ಲು ಸಕ್ಕದೆ ಸವಿ ಬಲ್ಲವರೇ ಬಲ್ಲರು, ಕಲ್ಲು ಸಕ್ಕದೆ ಸವಿ ಬಲ್ಲವರೇ ಬಲ್ಲರು, ಹುಲ್ಲಲೋಚನ ಶ್ರೀ ಕೃಷ್ಣನಾಮವೆಂಬ, ಹುಲ್ಲಲೋಚನ ಶ್ರೀ ಕೃಷ್ಣನಾಮವೆಂಬ, ಕಲ್ಲು ಸಕ್ಕದೆ ಕೊಳ್ಳಿದು ನೀವೆಲ್ಲರೂ, ಕಲ್ಲು ಸಕ್ಕದೆ ಕೊಳ್ಳಿದು. ಹೇದುಗಳಿಂದ ಹೊತ್ತು ಮಾದುಗುದಲ್ಲ, ಎತ್ತು ಹೇದುಗಳಿಂದ ಹೊತ್ತು ಮಾದುಗುದಲ್ಲ, ಹುಟ್ಟುತ್ತಿಗೋಣಿಯೋಳ್ ತುಂಬುವುದಲ್ಲ, ಹುಟ್ಟುತ್ತಿಗೋಣಿಯೋಳ್ ತುಂಬುವುದಲ್ಲ, ಎತ್ತ ಹೋದರೂ ಬಾಡಿಗೆ ಸುಂಕ ಇದಕ್ಕಿಲ್ಲ, ಎತ್ತ ಹೋದರೂ ಬಾಡಿಗೆ ಸುಂಕ ಇದಕ್ಕಿಲ್ಲ, ಉತ್ತಮ ಸರ